ಕೇಳುಗರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲಿಸಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿ. ಇದರಲ್ಲಿ ಹಕ್ಕಿ ಜ್ವರ ಮುಂಜಾಗ್ರತೆ ಇರಲಿ, ಭಯ ಬೇಡ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗಿರೀಶ್ ಬಿಸಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಕ್ಕಿ ಜ್ವರ ಮುಂಜಾಗ್ರತೆ ಇರಲಿ, ಭಯ ಬೇಡ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹಕ್ಕಿ ಜ್ವರ ಇತ್ತೀಚೆಗೂ ಕೂಡ ನಮ್ಮಲ್ಲಿ ಕಾಣಿಸ್ಕೊಳ್ತು. ಆಗಾಗ್ಗೆ ಈ ಜ್ವರ ಕಾಣಿಸ್ಕೊಳ್ತಾ ಇರುತ್ತೆ. ಕುಕ್ಕುಟೋದ್ಯಮ ಏನಿದೆಯೋ ಇದ್ರ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನ ಇದು ಉಂಟು ಮಾಡುತ್ತೆ. ಈ ನಿಟ್ಟಿನಲ್ಲಿ ಈ ಹಕ್ಕಿ ಜ್ವರ ಅಂತ ಅಂದ್ರೆ ಏನು, ಹೇಗೆ ಬರುತ್ತೆ, ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ನುಕ್ಸಾನವನ್ನ ಮಾಡುತ್ತೆ, ಇದು ಬಾರದ ಹಾಗೆ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸತಕ್ಕಂಥದ್ದು ಹೇಗೆ, ಒಂದು ವೇಳೆ ಬಂದೇ ಬಿಡ್ತು ಅಂತ ಹೇಳಿದ್ರೆ ಆನಂತರ ಚಿಕಿತ್ಸಾ ಕ್ರಮಗಳನ್ನ ಏನ್ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಬಹಳ ಮುಖ್ಯವಾಗಿ ಇದು ಮನುಷ್ಯರಿಗೂ ಕೂಡ ಹರಡುವಂತಹ ಸಾಧ್ಯತೆ ಇರುವ ನಿಟ್ಟಿನಲ್ಲಿ ಅನೇಕರು ಈ ಮೊಟ್ಟೆ ಮತ್ತೆ ಕೋಳಿ ಮಾಂಸವನ್ನ ಸೇವನೆ ಮಾಡುವಂಥದ್ದನ್ನ ತ್ಯಜಿಸುವಂಥದ್ದು ಕೂಡ ಇದೆ. ಮೊಟ್ಟೆ ಅಥವಾ ಕೋಳಿ ಮಾಂಸವನ್ನ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಜ್ವರ ಮನುಷ್ಯರಿಗೆ ಬರುತ್ತಾ ಅಥವಾ ಬಾರದ ಹಾಗೆ ಏನು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಬಿಸಿ ಗಿರೀಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಹಕ್ಕಿ ಜ್ವರ ಆಗಾಗ್ಗೆ ಬಂದು ಸ್ವಲ್ಪ ನಮ್ಮನ್ನ ಕಾಡ್ತಾ ಇರುತ್ತೆ. ಹಕ್ಕಿ ಜ್ವರ ಅಂತ ಅಂದ್ರೆ ಏನು ಮತ್ತೆ ಇದರ ಹಿನ್ನೆಲೆ ಏನು? ಈ ಹಕ್ಕಿ ಜ್ವರ ಅಂತ ಅಂದ್ರೆ ನಾವು ಇದನ್ನ ರೈತರು ಬರ್ಡ್ ಫ್ಲೂ ಅಂತನೂ ಸಹ ಕರಿತೀವಿ. ಇದು ಒಂದು ರೀತಿಯಾದ ವೈರಾಣುವಿಂದ ಬರ್ತಕ್ಕಂತಹ ಒಂದು ಹಕ್ಕಿಗಳಲ್ಲಿ ಕಾಣಿಸ್ತಕ್ಕಂತಹ ಕಾಯಿಲೆ. ಇದರ ಹಿನ್ನೆಲೆಯನ್ನ ಹೇಳಬೇಕು ಅಂತ ಅಂದ್ರೆ ಇದು ಸುಮಾರು ಒಂದು 150 ವರ್ಷಗಳ ಹಿಂದೆ ಅಂದ್ರೆ 1878 ಇಟಲಿಯಲ್ಲಿ ಈ ಒಂದು ಕಾಯಿಲೆಯನ್ನ ಮೊಟ್ಟ ಮೊದಲ ಬಾರಿಗೆ ದಾಖಲೆಯನ್ನ ಮಾಡ್ತಾರೆ. ಆಗ ಇದು ವೈರಾಣುವಿನ ಮೂಲ ಅಂತ ಗೊತ್ತಿರಲಿಲ್ಲ. 1901 ಈ ಕಾಯಿಲೆ ವೈರಾಣುವಿನಿಂದ ಬರ್ತದೆ ಅಂತ ಅನ್ನೋದನ್ನ ದೃಢಪಡಿಸ್ತಾರೆ. ಹಾಗೆ 1955 ನಿರ್ದಿಷ್ಟವಾಗಿ ಇದು ಇನ್ಫ್ಲೂಯೆನ್ಸಾ ಎ ವೈರಾಣುವಿನಿಂದ ಬರ್ತಕ್ಕಂಥ ಕಾಯಿಲೆ ಅಂತಕ್ಕಂಥದ್ದನ್ನ ಸಹ ವಿಜ್ಞಾನಿಗಳು ದೃಢಪಡಿಸ್ತಾರೆ. ಈ ಹಿಂದೆ ಸುಮಾರು ದೇಶಗಳಲ್ಲಿ ಜಾಗತಿಕವಾಗಿ ಮೆಕ್ಸಿಕೋ ಮತ್ತು ಪಾಕಿಸ್ತಾನದಲ್ಲಿ 1994, 2003 ಮತ್ತು 2004 ನೆದರ್ಲ್ಯಾಂಡ್ನಲ್ಲಿ, ಇತ್ತೀಚೆಗೆ ಅಂತ ಹೇಳಬೇಕು ಅಂದ್ರೆ 1999, 2003, 2008 ಮತ್ತು 2013 ಇಸ್ವಿಯಲ್ಲಿ ಹಾಂಕಾಂಗ್ನಲ್ಲಿ, ಮತ್ತೆ ಭಾರತದಲ್ಲಿ 2016 ಮತ್ತು ಇತ್ತೀಚೆಗೆ 2024 ಸಹ ಕಾಣಿಸಿಕೊಂಡಿತ್ತು, ಮತ್ತೆ ಚೈನಾದಲ್ಲಿ ಮತ್ತೆ ಆಸ್ಟ್ರೇಲಿಯಾದಲ್ಲಿ, ಹಾಗೆ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಈ ಕಾಯಿಲೆಯನ್ನ ನಾವು ನೋಡ್ತಾ ಇದೀವಿ. ಇದು ಒಂದು ರೀತಿ ಅದೇ ವೈರಾಣುವಿನಿಂದ ಬರ್ತಕ್ಕಂತಹ ಕುಕ್ಕುಟ ಉದ್ಯಮವನ್ನ ಕೋಳಿಗಳನ್ನ ಬಾಧಿಸ್ತಕ್ಕಂತ ಒಂದು ಕಾಯಿಲೆ. ಹಕ್ಕಿ ಜ್ವರ ಮತ್ತೆ ಕೋಳಿ ಜ್ವರ ಎರಡು ಒಂದೇನೋ ಬೇರೆ ಬೇರೆ? ಎರಡನ್ನು ಒಂದೇನೆ, ಬರ್ಡ್ ಫ್ಲೂ ಅಂತ ಕರಿತೀವಿ. ಜೊತೆಗೆ ಇದನ್ನ ಏವಿಯನ್ ಪ್ಲೇಗ್ ಅಂತನೂ ಸಹ ಕರಿತೀವಿ. ಯಾವ ಒಂದು ಕಾಯಿಲೆಗಳಲ್ಲಿ ಅತಿ ಹೆಚ್ಚಿನ ಒಂದು ಮರಣವನ್ನ ಕಾಣ್ತೀವೋ ನಾವು, ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಕೋಳಿಗಳಿರ್ಬೋದು, ಅದನ್ನ ಪ್ಲೇಗ್ ಕಾಯಿಲೆಗಳು ಅಂತ ಕರಿತೀವಿ. ಉದಾಹರಣೆಗೆ ದನಗಳಲ್ಲಿ ನಮಗೆ ಪ್ಲೇಗ್ ಅಂದ್ರೆ ರಿಂಡರ್ ಪೆಸ್ಟ್ ಅಂದ್ರೆ ದೊಡ್ಡ ಕಾಯಿಲೆ ಅಂತ ಹೇಳ್ತೀವಲ್ಲ ಅದು. ಅದೇ ರೀತಿಯಾಗಿ ಈ ಪಕ್ಷಿಗಳಲ್ಲಿ ಅಥವಾ ಕೋಳಿಗಳಲ್ಲಿ ಅತಿ ಹೆಚ್ಚು ಮರಣ ಪ್ರಮಾಣವನ್ನ ಉಂಟು ಮಾಡೋದ್ರಿಂದ ಈ ಕಾಯಿಲೆಯನ್ನ ನಾವು ಏವಿಯನ್ ಪ್ಲೇಗ್ ಅಂತ, ಕೋಳಿಗಳ ಪ್ಲೇಗ್ ಕಾಯಿಲೆ ಅಂತಾನು ಸಹ ಕರಿತೀವಿ. ಇನ್ಫ್ಲೂಯೆನ್ಸಾ ಎ ಇಂದ ಬರುತ್ತೆ ಇದು ಅಂತ ಹೇಳಿ ತಾವು ಹೇಳಿದ್ರಿ. ಈ ವೈರಾಣುವಿನ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಈ ಒಂದು ವೈರಾಣು ಆರ್ಥೋಮಿಕ್ಸೋ ವಿರಿಡೆ ಅಂತಕ್ಕಂಥ ಒಂದು ಜಾತಿಯ ವೈರಾಣುವಿನಿಂದ ಬರ್ತಕ್ಕಂತಹ ಕಾಯಿಲೆ. ಇದರಲ್ಲಿ ಸುಮಾರು ಪ್ರಭೇದಗಳಿದೆ, ಏನು ಇನ್ಫ್ಲೂಯೆನ್ಸಾ ಎ ಬಿ ಸಿ ಮತ್ತು ಡಿ. ಮುಖ್ಯವಾಗಿ ಇದು ನಾವು ವೈರಾಣುಗಳಲ್ಲಿ ಡಿಎನ್ಎ ಮತ್ತು ಆರ್ಎನ್ಎ ವೈರಸ್ ಅಂತ ಹೇಳ್ತೀವಿ. ಈ ವೈರಾಣು ಆರ್ಎನ್ಎ ವೈರಾಣು ಜೊತೆಗೆ ಇದ್ರ ಶರೀರ ಅಥವಾ ಅದರ ಒಂದು ಬಾಡಿ ಸುತ್ತ ಒಂದು ಹೊದಿಕೆಯನ್ನು ಹೊಂದಿರುತ್ತದೆ. ನಾವೇನು ಈ ಕೋವಿಡ್ ಅಲ್ಲಿ ನಾವು ಹೇಳ್ತಾ ಇದ್ದೋ ಕರೋನಾ ವೈರಸ್ ಆ ರೀತಿಯಾದ ಒಂದು ಹೊದಿಕೆ. ಮತ್ತೆ ಈ ವೈರಾಣುಗಳನ್ನು ನಾವು ಯಾವ ರೀತಿ ಗುರುತಿಸ್ತೀವಿ ಅಂತ ಅಂದ್ರೆ ಇದರ ಒಂದು ಮೇಲ್ಮೈ ಮೇಲೆ ಅಂದ್ರೆ ಎನ್ವೆಲಪ್ ಅಂತ ಹೇಳಿದೆ ಅದ್ರ ಮೇಲೆ ಹೆಚ್ ಮತ್ತು ಎನ್ ಅಂತಕ್ಕಂತಹ ಎರಡು ರೀತಿಯಾದಂತಹ ಒಂದು ಪ್ರೋಟೀನ್ ಏನು ಪ್ರತಿಜನಕಗಳು ಇರ್ತವೆ ಆಂಟಿಜನ್. ಇದನ್ನ ಹೆಚ್ ಮತ್ತೆ ಎನ್ ಅಂತ ಹೇಳ್ತೀವಿ. ಹೆಚ್ ಅಂದ್ರೆ ಹೀಮೋಗ್ಲುಟಿನ್, ಎನ್ ಅಂತಂದ್ರೆ ನ್ಯೂರಾಮಿನಿಡೇಸ್. ಆ ಹೀಮೋಗ್ಲುಟಿನ್ ನಲ್ಲಿ 16 ರೀತಿಯ ಒಂದು ಪ್ರೋಟೀನ್ಗಳು ಇರ್ತವೆ, ನ್ಯೂರಾಮಿನಿಡೇಸ್ ನಲ್ಲಿ 9 ರೀತಿಯಾದ ಪ್ರೋಟೀನ್ಗಳು ಇರ್ತವೆ. ಅಂದ್ರೆ 1-16 ಹೀಮೋಗ್ಲುಟಿನ್, 1-9 ನ್ಯೂರಾಮಿನಿಡೇಸ್. ಇವೆರಡರ ಕಾಂಬಿನೇಷನ್ ಗಳಲ್ಲಿ ಆ ವೈರಾಣುಗಳು ಕಂಡು ಬರ್ತವೆ. ಅವನ್ನ ಗುರುತಿಸೋದ ರೀತಿ ಅದೇ ರೀತಿ ನಾವು ಗುರುತಿಸ್ತೀವಿ. ಈಗ H1N1 ಅಂತೀವಿ, H5N1 ಅಂತೀವಿ, H9N2 ಅಂತೀವಿ. ಅದು ಯಾವ ಪ್ರೋಟೀನ್ಗಳು 1-16 1-9 ಯಾವ್ದಾದ್ರು ಕಾಂಬಿನೇಷನ್ ಬಂದಿರಬಹುದು. ನಾವು ಕೋಳಿಗಳಲ್ಲಿ ಸಾಮಾನ್ಯವಾಗಿ ಇದನ್ನ ಎರಡು ರೀತಿಯಾದಂತಹ ಒಂದು ಬರ್ಡ್ ಫ್ಲೂ ಅನ್ನ ನೋಡ್ತೀವಿ. ಒಂದು ತೀವ್ರ ರೂಪದ್ದು, ಅದನ್ನ ನಾವು ಹೈ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ. ಇನ್ನೊಂದು ಕಡಿಮೆ ಪ್ರಮಾಣದಲ್ಲಿ ಸಾವು ನೋವನ್ನು ಉಂಟು ಮಾಡತಕ್ಕಂತ ಒಂದು ರೀತಿಯಾದ ಕಾಯಿಲೆ, ಇದರಲ್ಲೇ ಅದನ್ನ ನಾವು LPA ಅಥವಾ ಲೋ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ. ಇವುಗಳ ಮಧ್ಯದಲ್ಲಿ ಒಂದು ತೀವ್ರ ರೂಪದಲ್ಲಿ ಒಂದು ಸಾವಿನ ಪ್ರಮಾಣವನ್ನ ಉತ್ಪತ್ತಿ ಮಾಡುತ್ತೆ, ಇನ್ನೊಂದರಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇರುತ್ತದೆ. ಇದನ್ನ ನಾವೇನು ಸರ್ಕಾರದ ನೋಟಿಫೈಯಬಲ್ ಡಿಸೀಸ್ ಅಂತ ಮಾಡ್ತೀವಿ. ಅಂದ್ರೆ ಆ ಕಾಯಿಲೆ ಕಂಡು ಬಂದ ತಕ್ಷಣ ಅದನ್ನ ಒಂದು ನಿರ್ದಿಷ್ಟ ಒಂದು ಪ್ರೋಟೋಕಾಲ್ ಇರುತ್ತೆ, ಅದರ ಪ್ರಕಾರ ಸರ್ಕಾರದ ಗಮನಕ್ಕೆ ನಮ್ಮ ಹೈಯರ್ ಅಥಾರಿಟೀಸ್ ಗಮನಕ್ಕೆ ತಂದು ಎಚ್ಚರಿಸಿಕೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಇದು ಹೈ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲೂಯೆನ್ಸ್, ಅದರಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳು ಕಂಡುಬರುತ್ತೆ. ಯಾವ ಪ್ರಭೇದದ ಪಕ್ಷಿಗಳು ಅಥವಾ ಕೋಳಿಗಳು ಈ ಕಾಯಿಲೆಗೆ ಹೆಚ್ಚಾಗಿ ಒಳಗಾಗುತ್ತೆ? ಸುಮಾರು ಎಲ್ಲಾ ರೀತಿಯ ಪಕ್ಷಿಗಳು ಕೋಳಿಗಳು, ನಾವು ಒಂದು ಏನು ವೈಲ್ಡ್ ಬರ್ಡ್ಸ್ ಅಂತ ಕರಿತೀವಿ, ಇನ್ನೊಂದು ಡೊಮೆಸ್ಟಿಕ್ ಬರ್ಡ್ಸ್, ನಾವು ಏನು ಪೌಲ್ಟ್ರಿ ಅಥವಾ ಕುಕ್ಕುಟ ಅಂತೀವಿ, ಸಾಕಾಣಿಕೆ ಮಾಡತಕ್ಕಂಥದ್ದು ಕಾಡಿನಲ್ಲಿರ್ತಕ್ಕಂಥದ್ದು. ಹೌದು, ಇದರಲ್ಲಿ ಈಗ ಸಾಕಾಣಿಕೆ ಮಾಡೋದ್ರಲ್ಲಿ ಒಂದು ಕೋಳಿಗಳಿರ್ಬೋದು, ಬಾತುಗಳಿರ್ಬೋದು, ಅಥವಾ ಗೀಸ್ ಅಂತೀವಿ ಹೆಬ್ಬಾತುಗಳು, ಅಥವಾ ಗಿನ್ನಿ ಫೌಲು, ಕ್ವೈಲ್ ಅಂತ ಕರಿತೀವಿ ಆ ಕ್ವೈಲ್ಗಳು, ಅಥವಾ ಈವನ್ ಆಸ್ಟ್ರಿಚ್ ಪಕ್ಷಿಗಳು, ಈ ರ್ಯಾಟೈಟ್ಸ್ ಅಂತ ಹೇಳ್ತೀವಲ್ಲ ಕಿವಿ ಆತರ ಪಕ್ಷಿಗಳು, ಕೊಕ್ಕರೆಗಳು, ಗಿಳಿಗಳು, ಮತ್ತೆ ಸಮುದ್ರ ಪಕ್ಷಿಗಳು, ಅದ್ರ ಜೊತೆಗೆ ಈ ಯಾವುದೇ ರೀತಿಯಾದಂತ ಕಾಡು ಪಕ್ಷಿಗಳು ಅಂತ ನಾವೇನ್ ಹೇಳ್ತೀವಿ, ಅವುಗಳ ಒಂದು ಸಂಪರ್ಕದಿಂದ ನಮ್ಮ ಕೋಳಿಗಳಿಗೆ ಕಾಯಿಲೆಗಳು ಬರಬಹುದು. ಈ ಸಮುದ್ರ ಪಕ್ಷಿಗಳು ಅಂತ ಹೇಳ್ತೀವಿ, ಮತ್ತೆ ವಿಶೇಷವಾಗಿ ಪಾರಿವಾಳಗಳು ಏನ್ ಪಿಜನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇದು ಅಷ್ಟು ಮಟ್ಟಿಗೆ ಏನು ತೀವ್ರತೆಯನ್ನ ಉಂಟು ಮಾಡೋದಿಲ್ಲ, ಅದೊಂದು ಸ್ವಲ್ಪ ಒಂದು ವಿಶೇಷತೆ ಇದೆ ಅದಕ್ಕೆ. ಈ ಎಲ್ಲಾ ಪ್ರಭೇದದ ಕೋಳಿಗಳು ಅಥವಾ ಪಕ್ಷಿಗಳಿಗೆ ಈ ಒಂದು ಹಕ್ಕಿ ಜ್ವರ ಅನ್ನುವಂತಹ ಕಾಯಿಲೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ರೋಗ ಒಂದು ಕೋಳಿಯಿಂದ ಮತ್ತೊಂದು ಕೋಳಿಗೆ ಅಥವಾ ಒಂದು ಪಕ್ಷಿಯಿಂದ ಮತ್ತೊಂದು ಪಕ್ಷಿಗೆ ಹೇಗೆ ಹರಡುತ್ತೆ? ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ಅಂತ ನಾವಾಗ್ಲೇ ಹೇಳಿದೆ. ಇದು ಉಸಿರಾಟದಲ್ಲಿ ಡ್ರಾಪ್ಲೆಟ್ಸ್ ಮತ್ತೆ ಏರೋಸಾಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಯಾವುದೋ ಒಂದು ಕೋಳಿಗೆ ಕಾಯಿಲೆ ಬಂದಿರುತ್ತೆ, ಅದು ಏನು ಸೀಸ್ ಮಾಡ್ತಾ ಇರ್ತದೆ ಅಥವಾ ನಕ್ಷಿ ಹೊಡೆಯುತ್ತೆ ಅಂತ ಹೇಳ್ತೀವಲ್ಲ, ಶೀನುತ್ತದೆ, ಆಗ ಅದು ಗಾಳಿಯಲ್ಲಿ ಅದು ಹರಡ್ಕೊಂಡು ಹೋಗಿ ಬೇರೆ ಪಕ್ಷಿಯ ಸಂಪರ್ಕ ಬಂದಾಗ ಮತ್ತೆ ಬೇರೆ ಕೋಳಿಯ ಸಂಪರ್ಕಕ್ಕೆ ಬಂದಾಗ ಕಾಯಿಲೆ ಇದನ್ನ ಇನಲೇಷನ್ ರೂಟ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಹಾಗೆ ಬರ್ಬೋದು. ಕೆಲವೊಂದ್ಸಲ ಈಗ ಕಾಡು ಕೋಳಿಗಳು ಇವೆಲ್ಲ ನಮ್ಮ ಪೌಲ್ಟ್ರಿ ಫಾರ್ಮ್ಸ್ ಅಕ್ಕಪಕ್ಕ ಕುಳಿತಿರ್ತವೆ, ಅವುಗಳ ಏನು ಹಿಕ್ಕೆಗಳು ಅಥವಾ ಫೀಕಲ್ ಕಂಟೆಂಟ್ ಏನಿರ್ತದೆ ಅದು ಆ ಊಟಕ್ಕೆ ಅಥವಾ ನೀರಿನ ಸಂಪರ್ಕಕ್ಕೆ ಬಂದು ಚೆನ್ನಾಗಿರ್ತಕ್ಕಂಥ ಕೋಳಿಗಳು ಸಹ ಆ ಕಾಯಿಲೆಗೆ ಒಳಪಡತಕ್ಕಂಥ ಸಾಧ್ಯತೆ ಇರ್ತದೆ. ಈ ಒಂದು ಪ್ರಕಾರದಲ್ಲಿ ಈ ರೋಗ ಹರಡುತ್ತೆ. ಬಹಳ ಮುಖ್ಯವಾಗಿ ಅವು ಸೀನ್ದಂತ ಸಂದರ್ಭದಲ್ಲಿ ಏನು ಉಸಿರಾಟವನ್ನು ಮಾಡ್ತವೋ ಆ ಒಂದು ಇದರಲ್ಲಿ ಬರುವಂತ ಸಾಧ್ಯತೆ, ಅದರ ಹಿಕ್ಕೆ ಆಹಾರದಲ್ಲಿ ಬೆರೆತರೆ ಅಥವಾ ನೀರಿನಲ್ಲಿ ಬೆರೆತರೆ ಅಲ್ಲಿಯೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಈ ರೋಗಿಷ್ಟ ಕೋಳಿಗಳಲ್ಲಿ ಯಾವ ಎಲ್ಲ ರೋಗ ಲಕ್ಷಣಗಳು ಕಂಡುಬರುತ್ತೆ? ಇದು ಸಾಮಾನ್ಯವಾಗಿ ಈಗ ನಮ್ಮ ರೈತರು ಅವರ ಫಾರ್ಮ್ಸ್ ಅಲ್ಲಿ ಹೋಗಿ ಪ್ರತಿದಿನ ನೋಡ್ಕೋತಾ ಇರ್ತಾರೆ ಈ ಕೋಳಿಗಳಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದಾವೆ, ಯಾವ ರೋಗ ಲಕ್ಷಣಗಳಿದಾವೆ ಗೊತ್ತಿರುತ್ತೆ ಅವ್ರಿಗೆ. ಆರೋಗ್ಯವಂತ ಕೋಳಿಗಳು ಹೇಗಿರ್ತವೆ ಅಥವಾ ರೋಗಿಷ್ಟ ಕೋಳಿಗಳು ಹೇಗಿರ್ತವೆ, ನಮಗೆ ಫೋನ್ ಮಾಡುವಾಗ ಅಥವಾ ಅವನ ಮರಣೋತ್ತರ ಪರೀಕ್ಷೆಗೆ ತರುವಾಗ್ಲೂ ಅವರು ಅದು ಇದನ್ನ ಮಾಹಿತಿಯನ್ನ ನೀಡ್ತಾ ಇರ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾವಿನ ಪ್ರಮಾಣ ಉಂಟಾಗುತ್ತೆ, ಆದರೆ ಯಾವುದೇ ರೀತಿಯಾದ ಲಕ್ಷಣಗಳು ಸಹ ಕಾಣದೇ ಇರಬಹುದು, ಅಂತಹ ಒಂದು ಲಕ್ಷಣ ಈ ಒಂದು ಬರ್ಡ್ ಫ್ಲೂಗಿದೆ. ಅದು ಜೊತೆಗೆ ಈ ಉತ್ಪಾದನೆ ಏನು ಮೊಟ್ಟೆಗೆ ಉತ್ಪಾದನೆ ಮಾಡೋದಕ್ಕೋಸ್ಕರ ಸಾಕಿತ್ತು ಅಂದ್ರೆ ಇದಕ್ಕಿದ್ದಂಗೆ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು, ಉಸಿರಾಟ ಸಂಬಂಧಿ ತೊಂದರೆಗಳಾಗ್ತಕ್ಕಂಥದ್ದು ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಮೂಗಿನಲ್ಲಿ ಒಂದು ರೀತಿಯಾದ ಗೀಜು ಅಥವಾ ಸ್ರವಿಕೆ ಕಂಡು ಬರ್ತಕ್ಕಂಥದ್ದು, ಕಣ್ಣಿನಲ್ಲಿ ನೀರು ಸುರಿಯೋದು, ಯಾಕೆ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಕಂಜಂಕ್ಟಿವೈಟಿಸ್ ಆದಾಗ ಕಣ್ಣಿನಲ್ಲಿ ನೀರು ಸುರಿತಕ್ಕಂಥದ್ದು ಅಥವಾ ಗೀಜ್ ಕಟ್ಟಿಕೊಳ್ಳತಕ್ಕಂಥದ್ದು ಕಾಣಿಸಬಹುದು. ನಾವು ಈ ತಲೆ ತಟ್ಟಿ ಅಥವಾ ತುರಾಯಿ ವ್ಯಾಟಲ್ ಅಂಡ್ ಕೂಮ್ ಅಂತ ಹೇಳ್ತೀವಿ ಕೋಳಿಗಳಲ್ಲಿ, ಆ ಭಾಗದಲ್ಲಿ ಒಂಥರ ರಕ್ತಸ್ರಾವ ಆಗ್ತಕ್ಕಂಥದ್ದು, ನೀಲಿಗಟ್ಟಿರ್ತಕ್ಕಂಥದ್ದು, ಸೈನೋಸಿಸ್ ಅಂತೀವಿ, ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದು ಚರ್ಮದಲ್ಲೂ ಸಹ ಕಾಣಿಸಬಹುದು, ಚರ್ಮದಲ್ಲಿ ರಕ್ತಸ್ರಾವ ಆಗೋದು, ಚರ್ಮದ ಕೆಳಭಾಗದಲ್ಲಿ ರಕ್ತ ಹರಡ್ಕೊಂಡಿರ್ತಕ್ಕಂಥದ್ದು, ನೀಲಿಗಟ್ಟಿರ್ತಕ್ಕಂಥದ್ದು, ಆಮೇಲೆ ಬೇದಿ ಆಗ್ತಕ್ಕಂಥದ್ದು ಕೋಳಿಗಳಲ್ಲಿ, ಕೆಲವೊಂದ್ಸಲ ನರಮಂಡಲ ಸಂಬಂಧಿ ಕಾಯಿಲೆಗಳು ಸಮಸ್ಯೆಗಳು ಸಹ ಕಾಣಬಹುದು. ಆಹಾರವನ್ನ ಸೇವಿಸದನ್ನ ಇದ್ದಕ್ಕಿದ್ದಂಗೆ ನಿಲ್ಲಿಸ್ತಕ್ಕಂಥದ್ದು, ಮಂಕಾಗಿ ಒಂದ್ ಕಡೆ ಕೂತ್ಕೊಂಡ್ಬಿಡೋದು, ಅದನ್ನ ಗುಬ್ಬರ್ಸ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ರೈತರು ಕೋಳಿ ಸಾಕಾಣಿಕೆದಾರರು. ಈ ತರ ಅವರ ಆಕ್ಟಿವಿಟಿಗಳನ್ನ ಕಡಿಮೆ ಮಾಡಿಬಿಡ್ತವೆ. ಇದ್ರ ಜೊತೆಗೆ ಬೇರೆ ರೀತಿಯಾದಂತಹ ಕಾಯಿಲೆಗಳು ಸಹ ಜೊತೆಯಲ್ಲಿ ಕಾಣಿಸಬಹುದು. ಈಕೋಲೆ ಅಂತ ಹೇಳ್ತೀವಿ, ಸಾಲ್ಮೊನೆಲ್ಲ, ಮೈಕೋಪ್ಲಾಸ್ಮಾ, ಯಾಕೆಂದ್ರೆ ಆ ಕೋಳಿಗಳಲ್ಲಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನೇ ಈ ವೈರಾಣುಗಳು ದಾಳಿ ಮಾಡಿರೋದ್ರಿಂದ ಬೇರೆ ರೀತಿಯಾದ ಕಾಯಿಲೆಗಳು ಈ ಕಾಯಿಲೆ ಜೊತೆಯಲ್ಲಿ ಕಂಡು ಬರಬಹುದು. ರೋಗ ಚಿಹ್ನೆಗಳು ಅಂತ ಏನಾದ್ರು ಇರುತ್ತೆ, ಅದು ಹೇಗೆ ಕಂಡು ಬರುತ್ತೆ? ರೋಗ ಚಿಹ್ನೆಗಳು ಅಂತಂದ್ರೆ ನಾವು ಲೀಜನ್ಸ್ ಅಂತ ಕರಿತೀವಿ ನಮ್ಮ ರೋಗಶಾಸ್ತ್ರ ಭಾಷೆಯಲ್ಲಿ. ರೋಗ ಚಿಹ್ನೆಗಳು ಏನಂತಂದ್ರೆ ಈಗ ನಮ್ಮ ಕಣ್ಣಿಗೆ ಏನು ಗೋಚರ ಆಗ್ತಾ ಇದೆ ಅಂತ, ಈಗ ಒಂದು ಸತ್ತೋಗಿರತಕ್ಕಂಥ ಪಕ್ಷಿ ಅಥವಾ ಕೋಳಿಯನ್ನ ನಾವು ಮರಣೋತ್ತರ ಪರೀಕ್ಷೆ ಮಾಡಿದಾಗ ಯಾವ ರೀತಿಯಾದಂತಹ ಲೀಜನ್ಸ್ಗಳು ಕಂಡು ಬರ್ತವೆ. ಒಂದು ಮ್ಯಾಕ್ರೋಸ್ಕೋಪಿಕ್ ಅಂತ ನಮ್ಮ ಕಣ್ಣಿಂದ ಏನ್ ಕಾಣಿಸುತ್ತೆ ಅದನ್ನ ಮ್ಯಾಕ್ರೋಸ್ಕೋಪಿಕ್ ಅಂತೀವಿ, ಇನ್ನೊಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದು ಮೈಕ್ರೋಸ್ಕೋಪಿಕ್ ಲೀಜನ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಚರ್ಮ, ಒಳಾಂಗಗಳಾದಂತಹ ಯಕೃತ್ತು, ಗುಲ್ಮ, ಹೃದಯ, ಮೂತ್ರಪಿಂಡಗಳು ಅಥವಾ ಕಿಡ್ನಿಸು, ಶ್ವಾಸಕೋಶಗಳು, ಇದರಲ್ಲೆಲ್ಲವೂ ಸಹ ರಕ್ತ ತುಂಬಿಕೊಂಡಿರ್ತದೆ, ರಕ್ತ ಸ್ರಾವ ಆಗಿರ್ತದೆ. ನಾವು ಅದನ್ನ ಕಂಜೆಷನ್ ಮತ್ತೆ ಹೆಮೊರೇಜಸ್ ಅಂತ ಕರಿತೀವಿ. ಮತ್ತೆ ಶ್ವಾಸನಾಳದ ಉರಿಯೂತ, ವಿಂಡ್ ಪೈಪ್ ಇರ್ತದೆ, ಗಾಳಿಯನ್ನ ಸಾಕ್ಸ್ತಕ್ಕಂತ ಪೈಪ್, ಅದರಲ್ಲೂ ಸಹ ರಕ್ತಸ್ರಾವ ಆಗಿರ್ತದೆ. ಒಂದೊಂದ್ಸಲ ಏನಾಗುತ್ತೆ, ಈ ಪಕ್ಷಿಗಳು ಇದ್ದಕ್ಕಿದ್ದಂಗೆ ಸತ್ತೋಗ್ತವೆ ತುಂಬಾ ಜಾಸ್ತಿ ಸಿವಿಯರ್ ಫಾರ್ಮ್ ಅಲ್ಲಿ ಇದ್ದಾಗ. ಆಗ ಯಾವುದೇ ರೀತಿಯಾದ ರೋಗ ಚಿಹ್ನೆಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಟೈಮೇ ಇರೋದಿಲ್ಲ, ಅಷ್ಟು ಇದ್ದಕ್ಕಿದ್ದಂಗೆ ಸತ್ತೋಗಿರೋದ್ರಿಂದ ಆ ರೋಗ ಚಿಹ್ನೆಗಳು ಅಂತ ಸಂದರ್ಭದಲ್ಲಿ ಕಾಣದೇ ಇರತಕ್ಕಂತ ಸಾಧ್ಯತೆನೂ ಇದೆ. ಹೀಗೆ ರೋಗ ಚಿಹ್ನೆಗಳು ಕಾಣುವಂತೆ ಇರುತ್ತೆ, ಅದನ್ನ ನೋಡಿಯೂ ಕೂಡ ನಾವು ಗುರುತನ್ನ ಮಾಡಬಹುದು. ರೋಗವನ್ನ ಈ ಪ್ರಯೋಗಾಲಯಗಳಲ್ಲಿ ಹೇಗೆ ದೃಢಪಡಿಸ್ತೀರಿ ಇದೆ ಅಂತ ಹೇಳಿ? ಈಗ ಸಾಮಾನ್ಯ ರೈತರು ಏನ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಸಾವಿನ ಪ್ರಮಾಣ ಜಾಸ್ತಿ ಆದಾಗ ಮೊಟ್ಟ ಮೊದಲನೇದಾಗಿ ಅವರು ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗಳಿಗೆ ಅಥವಾ ನಮ್ಮ ಕಾಲೇಜಿಗೆ ಭೇಟಿ ಮಾಡಿ ಮಾಹಿತಿಯನ್ನ ನೀಡಿತು ಅಂದ್ರೆ ನಾವು ಪ್ರೋಟೋಕಾಲ್ ಅಂತ ಫಾಲೋ ಮಾಡಬೇಕಾಗುತ್ತೆ. ಏನಂತಂದ್ರೆ ಪಕ್ಷಿಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಸಾಮಾನ್ಯ ಸಂದರ್ಭದಲ್ಲಿ ಅಂಗಾಂಗಗಳನ್ನ ಮಾದರಿಗಳನ್ನ ಸಂಗ್ರಹ ಮಾಡ್ತೀವಿ. ಆದ್ರೆ ಅದು ಬರ್ಡ್ ಫ್ಲೂ ಆಗಿರಬಹುದು ಅಂತ ಸಾಧ್ಯತೆ ಅಂತ ನಮ್ಮ ಊಹೆಯಲ್ಲಿ ಬಂದ್ರೆ ಅದನ್ನ ನಾವು ಓಪನ್ ಮಾಡೋದಿಲ್ಲ. ಮರಣ ಪ್ರಮಾಣ ಜಾಸ್ತಿ ಇರೋದ್ರಿಂದ ಆ ಕೋಳಿಗಳನ್ನ ಒಟ್ಟಾರೆಯಾಗಿ ಅದನ್ನ ಡಬಲ್ ಸೀಲಿಂಗ್ ಅಂತ ಮಾಡ್ತೀವಿ. ಏನು ಎರಡು ರೀತಿಯಾದ ಎನ್ವಲಪ್ಗಳನ್ನ ಒಂದ್ರ ಒಳಗಡೆ ಒಂದು ಹಾಕಿ ಅದು ಎಲ್ಲಾ ಮಾಹಿತಿಗಳನ್ನ ಅದ್ರ ಜೊತೆಗೆ ಸೇರಿಸಿ ನಿರ್ದಿಷ್ಟವಾದ ಕೆಲವೊಂದು ಪ್ರಯೋಗಾಲಯಗಳಿದಾವೆ ಅಲ್ಲಿಗೆ ಕಳಿಸ್ಕೊಡ್ತೀವಿ ಅದನ್ನ ದೃಢಪಡಿಸೋದಕ್ಕೆ. ಬೆಂಗಳೂರಿನಲ್ಲಿ ಇರತಕ್ಕಂತಹ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಥವಾ ಒಂದು ಹೈ ಸೆಕ್ಯೂರಿಟಿ ಲ್ಯಾಬ್ ಅಂತ ಹೇಳ್ತಾರೆ ವೈರಾಣುಗಳಿಗೆ, ಅದು ಭೋಪಾಲ್ನಲ್ಲಿದೆ, ಮಧ್ಯಪ್ರದೇಶದ ಭೋಪಾಲ್ಗೆ. ಅಲ್ಲಿಗೂ ಸಹ ನಾವು ಮಾದರಿಯನ್ನ ಕಳಿಸಿ ಅದು ನಿಜವಾಗ್ಲೂ ಬರ್ಡ್ ಫ್ಲೂನೋ ಅಥವಾ ಅಲ್ವೋ ಅನ್ನೋದನ್ನ ದೃಢಪಡಿಸಿಕೊಳ್ತೀವಿ. ಹೀಗೆ ಪ್ರಯೋಗಾಲಯದಲ್ಲಿಯೇ ಅದನ್ನು ನಾವು ದೃಢ ಮಾಡ್ಕೋಬೇಕು, ಆನಂತರ ಚಿಕಿತ್ಸೆಯನ್ನು. ಇದ್ರ ಜೊತೆಗೆ ನಾವು ಗೊತ್ತಿರೋ ಹಾಗೆ ನೀವು ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಈಗ RT-PCR ಅಂತ ಮಾಡ್ತಾ ಇದ್ದು ನಾವು, RNA ವೈರಸ್ ಗಳಿಗೆ ಕೋವಿಡ್ ಅಲ್ಲಿ RT-PCR ಮಾಡ್ತಾ ಇದ್ರು, ಅದೇ ರೀತಿಯಾದ ಪರೀಕ್ಷೆಯನ್ನು ಇದಕ್ಕೂ ಸಹ ಮಾಡ್ತಾರೆ. ಇಲ್ಲಿ ಲ್ಯಾಟ್ರಲ್ ಫ್ಲೋ ಅಸ್ಸೆ ಏನೋ ಅಂತ ಬರ್ತದೆ, ಲ್ಯಾಟ್ರಲ್ ಫ್ಲೋ ಅಸ್ಸೆ ಅಂತ ತುಂಬಾ ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು, ಆದ್ರೆ ನಾವ್ಯಾವ್ದು ಮಾಡಲ್ಲ ಅದನ್ನ, ಅದನ್ನ ನಿರ್ದಿಷ್ಟ ಒಂದು ಪ್ರಯೋಗಾಲಯಗಳಲ್ಲೇ ಮಾಡಬೇಕು, ಅಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ELISA ಅಂತ ಕೆಲವೊಂದು ಪರೀಕ್ಷೆಗಳಿದಾವೆ, ಹಿಮೋಗ್ಲುಟಿನೇಷನ್ ಇನಿಮಿಷನ್ ಪರೀಕ್ಷೆ ಅಂತಿದಾವೆ, ಅದನ್ನ ಅವರು ಪ್ರಯೋಗಾಲಯದಲ್ಲಿ ಇರತಕ್ಕಂಥ ವಿಜ್ಞಾನಿಗಳು ಅದನ್ನ ಮಾಡಿ ದೃಢಪಡಿಸ್ತಾರೆ. ಈ ರೋಗವನ್ನ ಹೇಗೆ ನಿಯಂತ್ರಣವನ್ನ ಮಾಡಬೇಕು ಮತ್ತೆ ಇದಕ್ಕೆ ಚಿಕಿತ್ಸೆ ಹೇಗೆ? ಇದಕ್ಕೆ ಚಿಕಿತ್ಸೆ ಮತ್ತೆ ನಿಯಂತ್ರಣ, ಯಾಕೆಂದ್ರೆ ಚಿಕಿತ್ಸೆಯಲ್ಲಿ ಕೆಲವೊಂದು ವೈರಾಣುಗಳ ವಿರುದ್ಧ ಕೆಲಸ ಮಾಡತಕ್ಕಂತಹ ಒಂದು ಆಂಟಿಬಯೋಟಿಕ್ಸ್ ಗಳಿದಾವೆ. ಆ ಆಂಟಿಬಯೋಟಿಕ್ಸ್ ಗಳಂದ್ರೆ ಈಗ ಅಡಮ್ಯಾಂಟಿನ್ ಅಂತ ಇದೆ, ಜನಾವಿಮಿರ್ ಅಂತಿದೆ, ಸಲ್ಟಮಿವಿರ್ ಅಂತಿದಾವೆ, ಇವನ್ನೆಲ್ಲ ಸಾಮಾನ್ಯವಾಗಿ ಮನುಷ್ಯರ ಒಂದು ವೈದ್ಯಕೀಯ ಇದರಲ್ಲಿ ಬಳಸ್ತಾರೆ. ಆದ್ರೆ ನಮ್ಮ ಪಶುವೈದ್ಯಕೀಯದಲ್ಲಿ ಇವ್ಯಾವುದನ್ನು ನಾವು ಬಳಸಲ್ಲ. ನಮ್ಮ ನಿರ್ದಿಷ್ಟ ಗುರಿ ಏನಾಗಿರ್ತದೆ ಅಂದ್ರೆ ಈ ಕಾಯಿಲೆ ಬೇರೆ ಕಡೆ ಹರಡಬಾರ್ದು ಅಥವಾ ಮನುಷ್ಯನಿಗೆ ಇದರಿಂದ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ಅದು ನಮ್ಮ ಉದ್ದೇಶ ಆಗಿರ್ತದೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಜೈವಿಕ ಸುರಕ್ಷತೆಗೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತೀವಿ. ಜೈವಿಕ ಸುರಕ್ಷತೆ ಅಂದ್ರೆ ನಾವು ರೈತರಿಗೆ ಅವಾಗವಾಗ ಹೇಳ್ತಾ ಇರ್ತೀವಿ ಆಕಾಶವಾಣಿನಲ್ಲೂ, ಸ್ವಚ್ಛತೆಗೆ ಅತಿ ಹೆಚ್ಚಿನ ಮಹತ್ವವನ್ನ ಕೊಡ್ತಕ್ಕಂಥದ್ದು ಜೈವಿಕ ಸುರಕ್ಷತೆ. ಒಂದು ರೋಗಾಣು ಮತ್ತೆ ಒಂದು ಕಡೆ ನಮ್ಮ ಪಶು ಪಕ್ಷಿಗಳು ಮತ್ತು ಮನುಷ್ಯ, ಇವುಗಳ ಮಧ್ಯದಲ್ಲಿ ನಾವು ನಿರ್ಮಿಸತಕ್ಕಂತಹ ಒಂದು ತಡೆಗೋಡೆಯನ್ನ ನಾವು ಜೈವಿಕ ಸುರಕ್ಷತೆ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೋಂಕು ನಿವಾರಣೆ ಮಾಡೋದಕ್ಕ ದಿಟ್ಟಿನಲ್ಲಿ ಕೆಲವೊಂದು ವಾಣಿಜ್ಯ ರೂಪದಲ್ಲಿ ಸಿಗ್ತವೆ, ಅವನ ವೈದ್ಯರ ಸಲಹೆ ಮೇರೆಗೆ ಒಂದು ಸ್ಪ್ರೇ ಮಾಡ್ಕೊಳ್ತಕ್ಕಂಥದ್ದು ಫಾರ್ಮ್ ನಲ್ಲಿ, ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ಯಾವ್ದೇ ರೀತಿ ಹರಡಬಾರದು ಅಂತ ಸ್ಪ್ರೇ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕಾದ್ರೂ ಕೋಳಿಗಳು ಸತ್ತೋದು ಅಂತ ಅಂದ್ರೆ ಅದನ್ನ ಬಿಸಾಕದೆ ಒಂದು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಮತ್ತೆ ಬಹಳ ಬೇಗ ರೋಗ ತನಿಖೆ ಮಾಡ್ತಕ್ಕಂಥದ್ದು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಉದಾಸೀನ ಮಾಡದೇ ತಕ್ಷಣ ಅದು ಖಾತ್ರಿ ಮಾಡ್ಕೋತು ಅಂದ್ರೆ ಅದೇ ಸರ್ಕಾರದ ಏನು ಪ್ರೋಟೋಕಾಲ್ ಏನಿರುತ್ತೆ ಅದನ್ನ ಫಾಲೋ ಮಾಡ್ತೀವಿ, ಅದು ಹರಡೋದನ್ನ ನಾವು ತಡೆಗಟ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತಕ್ಕಂಥದ್ದು ಅದನ್ನ ತಡೆಗಟ್ಬಹುದು. ಮತ್ತೆ ರೋಗ ಕಣ್ಗಾವಲು ಮಾಡತಕ್ಕಂಥದ್ದು ಸರ್ವಿಲೆನ್ಸ್, ಅಂದ್ರೆ ಇಂಥ ಪ್ರದೇಶದಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡಿತ್ತು ಅಥವಾ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ, ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಿ ಅದನ್ನ ಕಣ್ಗಾವಲನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹಿಸ್ತಕ್ಕಂಥದ್ದು. ಮತ್ತೆ ರೈತರು ಮತ್ತೆ ಸಾರ್ವಜನಿಕರು ಸರಿಯಾದ ಮಾಹಿತಿಯನ್ನ ಪಶುವೈದ್ಯ ಇಲಾಖೆಯಿಂದ ಅಥವಾ ನಮ್ಮಂತ ಶಿಕ್ಷಣ ಸಂಸ್ಥೆಯಿಂದ ಪಡೆದುಕೊಳ್ತಕ್ಕಂಥದ್ದು, ಇವನ್ನೆಲ್ಲ ಮಾಡೋದ್ರಿಂದ ನಾವು ಮತ್ತೆ ರೋಗ ಕಾಣಿಸ್ಕೊಂಡ ಒಂದು ಸಂದರ್ಭದಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡ್ತಕ್ಕಂಥದ್ದು, ಇವನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂತು ಅಂತಂದ್ರೆ ರೋಗವನ್ನ ಬಹಳ ಸುಲಭವಾಗಿ ನಾವು ತಡೆಗಟ್ಟಬಹುದು. ಚಿಕಿತ್ಸೆ ಹೇಗೆ ನೀಡ್ತೀರಿ? ಚಿಕಿತ್ಸೆ ನಿಮಗೆ ಗೊತ್ತಿರಾಗಿದ್ದಕ್ಕೆ ಯಾವುದೇ ರೀತಿಯಾದ ಚಿಕಿತ್ಸೆ ನಾವು ಪಶುವೈದ್ಯಕೀಯ ಕೋಳಿಗಳಿಗೆ ನಾವು ನೀಡೋದಿಲ್ಲ. ಅಂದ್ರೆ ಒಂದು ವೈಜ್ಞಾನಿಕವಾಗಿ ಬೇರೆ ಬೇರೆ ಪ್ರಯೋಗಾಲಯದಲ್ಲಿ ಅಥವಾ ಪರೀಕ್ಷೆಗಳನ್ನ ಬೇರೆ ಬೇರೆ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ನಾವು ಚಿಕಿತ್ಸೆಯನ್ನ ಇದರಲ್ಲಿ ನಾವು ನೀಡೋದಿಲ್ಲ, ಅಂತ ಒಂದು ಉತ್ತಮ ಫಲಿತಾಂಶ ಸಿಗೋದಿಲ್ಲ. ಹಂಗಾಗಿ ಇದನ್ನ ತಡೆಗಟ್ಟೋದಕ್ಕೋಸ್ಕರ ಏನ್ ಮಾಡ್ತೀವಿ, ಅದು ಪಾಸಿಟಿವ್ ಅಂತ ಬಂದ ತಕ್ಷಣದಲ್ಲಿ ಆ ಪಕ್ಷಿಗಳನ್ನ ನಾಶಪಡಿಸಿ ಬೇರೆ ರೀತಿಯಾದ ಹರಡೋದನ್ನ ತಡೆಗಟ್ಟದೆ ನಮ್ಮ ಒಂದು ಮುಖ್ಯ ಉದ್ದೇಶ. ಈ ಹಕ್ಕಿ ಜ್ವರ ಅನ್ನುವಂಥದ್ದು ಒಂದು ಪ್ರಾಣಿಜನ್ಯ ಕಾಯಿಲೆ ಅಂತ ಅಂದ್ರೆ ಪ್ರಾಣಿಗಳಿಂದ ಅಥವಾ ಹಕ್ಕಿಗಳಿಂದ ಮನುಷ್ಯರಿಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಜನರಲ್ಲಿ ಸಾಕಷ್ಟು ಭಯವೂ ಕೂಡ ಇದೆ. ತಾವೊಬ್ಬರು ರೋಗಶಾಸ್ತ್ರಜ್ಞರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ? ಮೊಟ್ಟ ಮೊದಲನೇ ಬಾರಿಗೆ ನಾನು ಏನ್ ಹೇಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಯಾಕೆಂದ್ರೆ ಈ ದೊಡ್ಡ ಕಾಯಿಲೆ ಇರಬಹುದು, ಇದರದೇ ಆದಂತ ಒಂದು ಪರಿಹಾರಗಳಿದಾವೆ. ನಾವು ವಿಜ್ಞಾನಿಗಳಾಗಿ ಪ್ರಾಧ್ಯಾಪಕರಾಗಿ ಪಶುವೈದ್ಯರಾಗಿ ಒಂದು ಕರ್ತವ್ಯವನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಆತಂಕವನ್ನ ಪಡತಕ್ಕಂಥದ್ದು ಒಳ್ಳೇದಲ್ಲ, ಬೇಕಾಗಿಲ್ಲ ಅದು. ಯಾಕೆಂತಂದ್ರೆ ಮನುಷ್ಯರಲ್ಲಿ ಡಾಕ್ಯುಮೆಂಟೇಷನ್ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾನು ಆಗ್ಲೇ ಹೇಳಿದಂಗೆ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕಾಯಿಲೆ ಕಾಣಿಸ್ಕೊಂಡಿದೆ. ಹಾಂಗ್ಕಾಂಗ್ ನಲ್ಲಿ ಕೆಲವೊಂದು ಸಲದಲ್ಲಿ ಮನುಷ್ಯರಲ್ಲೂ ಸಹ ಸಾವು ನೋವು ಆಗಿರ್ತಕ್ಕಂಥದ್ದನ್ನ ನಾವು ದಾಖಲಿಸ್ಕೊಂಡಿದ್ದೀವಿ. ಇದರಲ್ಲಿ ನಾನಾಗ್ಲೇ ಹಿಮೋಗ್ಲುಟಿನಿನ್ ಅಂತ ಹೇಳಿದೆ, ಅದರಲ್ಲಿ H5, H6, H7, H9 ಮತ್ತು H10 ಅಂದ್ರೆ ಈ ಪ್ರಭೇದ ಅದ ವೈರಾಣುಗಳಿಂದ ಮನುಷ್ಯರಲ್ಲಿ ಈ ಕಾಯಿಲೆ ಹರಡತಕ್ಕಂತ ಸಾಧ್ಯತೆ ಇದೆ. ಆಮೇಲೆ ಈ ವೈರಾಣುದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಜೆನೆಟಿಕ್ ಡ್ರಿಫ್ಟ್ ಅಂಡ್ ಶಿಫ್ಟ್ ಅಂತ ಹೇಳ್ತೀವಿ. ಅದರಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಅಥವಾ ನಾವೇನು ವರ್ಣತಂತುಗಳು RNA ಮೆಟೀರಿಯಲ್ ಅಂತ ಹೇಳ್ತೀವಿ, ಅದು ತುಂಬಾ ಒಂಥರ ಫ್ರಜೈಲ್. ಅದು ಫ್ರಜೈಲ್ ಅಂತಂದ್ರೆ ಅದು ತನ್ನಿಂದ ತಾನೇ ರೂಪಾಂತರ ಆಗ್ತಕ್ಕಂಥ ಶಕ್ತಿಯನ್ನ ಹೊಂದೈತೆ, ಜೊತೆಗೆ ಬೇರೆ ವೈರಾಣುಗಳ ಜೊತೆ ಸೇರ್ಕೊಂಡು ಮತ್ತೊಂದು ರೀತಿಯಾದ ವೈರಾಣುಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದು ಇನ್ಫ್ಲೂಯೆನ್ಸಾ ವೈರಸ್ಗಳದ್ದು ನೇಚರ್ ಅದು. ಹಾಗಾಗಿ ಇದು ಮನುಷ್ಯರಲ್ಲಿ ಅಥವಾ ಬೇರೆ ಪ್ರಾಣಿಗಳಲ್ಲಿ ಬೇರೆ ರೀತಿಯಾದಂಥ ತೊಂದರೆಯನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆ ಇರೋದ್ರಿಂದನೇ ನಮ್ಮ ಸರ್ಕಾರಗಳು ಮತ್ತೆ ಹಲವಾರು ಸಂಸ್ಥೆಗಳು ಈ ಕಾಯಿಲೆಯನ್ನ ತಡೆಗಟ್ಟೋದಕ್ಕೆ ಇಷ್ಟೊಂದು ಮಹತ್ವವನ್ನು ನೀಡ್ತಾ ಇರೋದು. ನಾವು ಕೋಳಿ ಸಾಕಾಣಿಕೆ ಮಾಡತಕ್ಕಂಥದ್ದು ಮೊಟ್ಟೆ ಮತ್ತೆ ಮಾಂಸಕ್ಕಾಗಿ, ಮೊಟ್ಟೆ ಮತ್ತೆ ಮಾಂಸದ ಸೇವನೆಯಿಂದ ಈ ಒಂದು ಕಾಯಿಲೆ ಹರಡತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಸಾಧ್ಯತೆ ಅನ್ನೋದಕ್ಕಿಂತ ಮುಖ್ಯ ನಮ್ಮ ದೇಶದಲ್ಲಿ ನಾವು ಏನು ಈಗ ಮೊಟ್ಟೆ ಇರಬಹುದು ಅಥವಾ ಕೋಳಿ ಮಾಂಸ ಅಥವಾ ಇನ್ಯಾವುದೇ ರೀತಿಯಾದ ಮಾಂಸ ಇರಬಹುದು, ನಮ್ಮಲ್ಲಿ ಆ ಮಾಂಸವನ್ನು ಬಳಸ್ತಕ್ಕಂಥ ವಿಧಾನ ಬೇರೆ ರೀತಿ ಇದೆ. ಅಂದ್ರೆ ನಾವು ಸಂಪೂರ್ಣವಾಗಿ ಅದನ್ನ ಬೇಯಿಸಿ ತಿಂತಕ್ಕಂತಹ ಪದ್ಧತಿ ನಮ್ಮಲ್ಲಿದೆ. ಹಂಗಾಗಿ ಈ ವೈರಾಣು ಬಹಳ ಸುಲಭವಾಗಿ ಫ್ರಜೈಲ್ ಆಗಿ ಬೇಗ ನಾಶ ಆಗ್ಬಿಡುತ್ತೆ, ಬೇಯಿಸಿದಾಗ ನಾಶ ಆಗುತ್ತೆ. ಹಂಗಾಗಿ ಚೆನ್ನಾಗಿ ಬೇಯಿಸಿಕೊಂಡಿರ್ತಕ್ಕಂತಹ ಮಾಂಸ ಮತ್ತು ಮೊಟ್ಟೆಯನ್ನು ನಾವು ಬಳಸೋದ್ರಿಂದ ಅಂದ್ರೆ ಈ ಕಾಯಿಲೆ ಸದ್ಯದಲ್ಲಿ ಇಲ್ಲೆಲ್ಲೂ ಇಲ್ಲ, ಅದು ತುಂಬಾ ಆತಂಕ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಎಲ್ಲೋ ಒಂದು ವೈರಾಣುಗಳು ಉಳ್ಕೊಂಡು ಬಂದಿದೆ ಅಂತಕ್ಕಂತ ಸಂದರ್ಭದಲ್ಲೂ ಸಹ ಚೆನ್ನಾಗಿ ಬೇಯಿಸಿ ಅದನ್ನ ಶುದ್ಧ ರೂಪದಲ್ಲಿ ಬಳಸೋದ್ರಿಂದ ಅದು ನಮಗೆ ಹರಡತಕ್ಕಂಥ ಸಾಧ್ಯತೆ ತುಂಬಾ ಕಡಿಮೆ. ಈ ನಾಟಿ ಮೊಟ್ಟೆಗಳನ್ನ ಬೇಯಿಸ್ತಾನೆ ಹಂಗೆ ನೇರವಾಗಿ ಸೇವನೆ ಮಾಡುವಂತ ಪದ್ಧತಿ ಒಂದಷ್ಟು ಕಡೆ ಇದೆ. ಹೌದು ಹೌದು, ಕರೆಕ್ಟ್. ಇಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಅಲ್ಲ, ಯಾವುದೇ ರೀತಿಯಾದ ಮೊಟ್ಟೆ ನಾನು ಆಗ್ಲೇ ಹೇಳಿದೆ. ಇನ್ನೊಂದು ಏನು ಅಂತಂದ್ರೆ ಮೊಟ್ಟೆಯನ್ನ ಹಸಿಯಾಗಿ ತಿನ್ನೋದ್ರಿಂದ ಅದರಲ್ಲಿ ಏನು ನ್ಯೂಟ್ರಿಷನ್ ಅಥವಾ ಪೋಷಕಾಂಶಗಳು ಜಾಸ್ತಿ ಇರ್ತವೆ ಅಂತಕ್ಕಂಥದ್ದು ಸಹ ತಪ್ಪು ತಿಳುವಳಿಕೆ. ಕೆಲವೊಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಬರೀ ರೋಗಾಣುಗಳಷ್ಟೇ ಅಲ್ಲ, ಅವು ಕೂಡ ಈ ಮೊಟ್ಟೆಯನ್ನ ಬೇಯಿಸಿ ತಿನ್ನೋದ್ರಿಂದ ನಾಶ ಆಗ್ತವೆ. ಹಂಗಾಗಿ ಸಾರ್ವಜನಿಕರು ಸಾಮಾನ್ಯವಾಗಿ ಮೊಟ್ಟೆಯನ್ನ ಬೇಯಿಸಿ ತಿನ್ನೋದೇ ಉತ್ತಮ. ಹಂಗಾಗಿ ಅದನ್ನ ಒಂದು ನಾಟಿ ಕೋಳಿ ಇರ್ಬೋದು ಅಥವಾ ಫಾರ್ಮ್ ಕೋಳಿ ಇರ್ಬೋದು, ಮೊಟ್ಟೆಯನ್ನ ಯಾವಾಗ್ಲೂ ಸಹ ಬೇಯಿಸಿಕೊಂಡೇ ತಿನ್ನಿ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಕೋಳಿಗಳನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಂಡು ಬರುವಂತ ಸಾಧ್ಯತೆ ಇದೆ? ಬಹಳ ಉತ್ತಮ ಪ್ರಶ್ನೆಯನ್ನ ಕೇಳಿದ್ರೆ ನೀವು. ಯಾಕೆಂದ್ರೆ ನಾವು ಇನ್ಫ್ಲೂಯೆನ್ಸಾ ಅಂತ ಹೇಳಿದಾಗ ಅದರಲ್ಲೂ ಬಹಳ ಪ್ರಭೇದಗಳಿವೆ. ಇನ್ಫ್ಲೂಯೆನ್ಸಾ ಮನುಷ್ಯಗೂ ಬರುತ್ತೆ, ಇನ್ಫ್ಲೂಯೆನ್ಸಾ ಕುದುರೆಗಳಿಗೆ ಬರ್ತದೆ, ನಾಯಿ ಬೆಕ್ಕುಗಳಿಗೆ ಬರ್ತದೆ. ಬಹುಶಃ ನಿಮ್ ಪ್ರಶ್ನೆ ಏನಂದ್ರೆ ಕೋಳಿಗಳಲ್ಲಿ ಬರ್ತಕ್ಕಂತ ಇನ್ಫ್ಲೂಯೆನ್ಸಾ ಬರ್ಡ್ ಫ್ಲೂ ಇಂದ ಬೇರೆ ಪ್ರಾಣಿಗಳಿಗೆ ಸಮಸ್ಯೆ ಇದೆಯಾ? ಯಾಕೆಂದ್ರೆ ಮನುಷ್ಯರಿಗೆ ಬರುತ್ತೆ ಅಂದ್ರೆ ಬೇರೆ ಪ್ರಾಣಿಗಳಿಗೂ ಬರಬಹುದು. ಈಗ ಏನಾಯ್ತು ಅಂದ್ರೆ ಇತ್ತೀಚೆಗೆ ಹೋದ ವರ್ಷದಲ್ಲಿ ಒಂದು ಅಮೆರಿಕದಲ್ಲಿ ನಡೆತಕ್ಕಂತ ಒಂದು ಸಂಶೋಧನೆ ಪ್ರಕಾರ ಅವರು ಈ ಬೆಕ್ಕುಗಳಲ್ಲಿ ಮತ್ತು ಹಸುಗಳಲ್ಲೂ ಸಹ ಈ ಒಂದು ಕೋಳಿ ಜ್ವರವನ್ನ ಪತ್ತೆ ಹಚ್ಚಿದ್ದಾರೆ. ಈ ಹಸುಗಳಲ್ಲಿ ನಮ್ಮ ದೇಶದಲ್ಲಿ ಅಲ್ಲ, ಮತ್ತೆ ಹೇಳ್ತೇನೆ ನಿಮ್ಗೆ ಆತಂಕವನ್ನು ಉಂಟು ಮಾಡತಕ್ಕಂಥದ್ದು ಅಲ್ಲ, ಬೇರೆ ದೇಶದಲ್ಲಿ ಅಮೆರಿಕದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆಯಲ್ಲಿ ಇತ್ತೀಚೆಗೆ ಒಂದ್ ಕಡೆ ಓದ್ತಾ ಇದ್ದೆ. ಹೌದು, ನಮ್ಮ ದೇಶದಲ್ಲಿ ಮನುಷ್ಯರಿಗೂ ಕೂಡ ಇದುವರೆಗೆ ಬಂದಿಲ್ಲ ಯಾರಿಗೂ, ಯಾವ್ದೇ ರೀತಿ ದಾಖಲೆಗಳು ಇಲ್ಲ ಸರ್. ಇಲ್ಲ, ಅದರಲ್ಲಿ ಈಗ ಹಸುಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಏನೋ ಹಾಲು ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಜ್ವರ ಬರ್ತಕ್ಕಂಥದ್ದು, ನಿರ್ಜಲೀಕರಣ, ಉಸಿರಾಟ ಸಂಬಂಧಿ ಕಾಯಿಲೆಗಳು ಬರಬಹುದು, ಅಂತ ತೀವ್ರತೆ ಇರೋದಿಲ್ಲ. ತೀವ್ರತೆ ಅಂದ್ರೆ ಅವರು ದಾಖಲೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಬೆಕ್ಕುಗಳಲ್ಲಿ ಸಾಕು ಬೆಕ್ಕಿರ್ಬಹುದು, ಕೆಲವೊಂದು ಈ ಮೌಂಟೇನ್ ಲಯನ್ ಅಂತ ಕರೀತಾರೆ ಅಂತ ಪ್ರಾಣಿಗಳಲ್ಲಿ ಹುಲಿ, ಚಿರತೆ, ಬಾಬ್ ಕ್ಯಾಟ್ಸ್ ಇವು ಸಹ ಬೆಕ್ಕುಗಳ ಒಂದು ಪ್ರಭೇದನೆ. ಇಂಥದ್ರಲ್ಲೂ ಸಹ ಒಂದು ರೀತಿಯಲ್ಲಿ ಈ ಕಾಯಿಲೆ ಕಾಣಿಸ್ಕೊಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಜ್ವರ ಬಂದು ಉಸಿರಾಟದ ತೊಂದರೆಯಾಗಿ ಸೀಂತಕ್ಕಂಥದ್ದು ಸಹ ಅದ್ರದ್ದು ಕೌಂಟ್ ಜಾಸ್ತಿ ಆಗೋದು, ಟೇಕಿಪ್ನಿಯ ಅಂತ ಕರಿತೀವಿ ನಾವು, ಉಸಿರಾಟ ಪ್ರಮಾಣ ಜಾಸ್ತಿ ಆಗೋದು, ಕೆಮ್ತಕ್ಕಂಥದ್ದು ಇವೆಲ್ಲ ಕಾಣಿಸ್ಕೋಬಹುದು. ಕೆಲವೊಮ್ಮೆ ಅದರಲ್ಲಿ ಸಾವು ನೋವು ಸಹ ಈ ಬೆಕ್ಕುಗಳ ಪ್ರಭೇದಗಳಲ್ಲಿ ದಾಖಲೆ ಆಗಿದೆ. ಅದು ಹೊರಡಪಡಿಸ್ತು ಅಂತಂದ್ರೆ ಬೇರೆ ಯಾವುದೇ ರೀತಿಯಾದ ಸಮಸ್ಯೆಯನ್ನ ನಮ್ಮ ದೇಶದಲ್ಲಿ ಅಂತೂ ನಾವಂತೂ ಅದನ್ನ ನೋಡಿ ಇದುವರೆಗೆ ಗಮನಿಸಿಲ್ಲ. ಈ ಕಾಯಿಲೆಯನ್ನ ತಡೆಯಲಿಕ್ಕೆ ಸರ್ಕಾರ ಮತ್ತೆ ಜನಸಾಮಾನ್ಯರಾದಂತಹ ನಾವು ಏನನ್ನ ಮಾಡಬಹುದು? ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಸಾರ್ವಜನಿಕ ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ರೀತಿಯಾದಂತಹ ವದಂತಿಗಳನ್ನ ಹರಡಬಾರ್ದು. ನಾನು ಸಾಕಷ್ಟು ಈ ವಾಟ್ಸಪ್ಗಳಲ್ಲೆಲ್ಲ ನೋಡಿದೀವಿ, ಯಾವುದೋ ಕಾಯಿಲೆಯಿಂದ ಒಂದು ಕೋಳಿ ಸತ್ತೋಗಿರುತ್ತೆ, ಅದ್ ಫೋಟೋಸ್ ತಗೊಂಡ್ ಬಂದ್ಬಿಟ್ಟು ಇದೇ ಏನು ಬರ್ಡ್ ಫ್ಲೂ ಇದಂತ ತಿಂತು ಅಂದ್ರೆ ನಾವು ಸತ್ತೋಗ್ಬಿಡ್ತೀವಿ, ಅಥವಾ ನಮ್ಗೇನೋ ದೊಡ್ಡ ಕಾಯಿಲೆ ಬಂದ್ಬಿಡುತ್ತೆ, ತುಂಬಾ ಅಪಾಯ ಅಂತ ಹೇಳ್ತಾರೆ. ಈ ತರದ ವದಂತಿಗಳನ್ನ ನೀವು ಮೊಟ್ಟ ಮೊದಲನೇ ಬಾರಿ ಸೃಷ್ಟಿ ಮಾಡಬಾರ್ದು. ಎರಡನೇದು ಇದನ್ನ ಹರಡಬಾರ್ದು. ನೀವೆಲ್ಲ ವಿದ್ಯಾವಂತರು ಇರ್ತಾರೆ, ನಮ್ಮ ರೈತರುಗಳು ಸಾಕಷ್ಟು ಮಾಹಿತಿ ಇರ್ತದೆ. ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಯಾವ್ದೋ ರೀತಿಯಾದ ಸಮಸ್ಯೆ ಆತರ ಏನೋ ಒಂದು ಗೊಂದಲ ಅಂತ ಅನಿಸ್ತು ಅಂದ್ರೆ, ಯಾರಾದ್ರೂ ಪಶುವೈದ್ಯರನ್ನ ಅಥವಾ ನಮ್ಮಂತ ಸಂಸ್ಥೆಗಳಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರನ್ನ ಭೇಟಿ ಮಾಡಿ ಯಾವ ರೀತಿ ಈ ರೋಗವನ್ನ ತಡೆಗಟ್ಟಬಹುದು, ಈ ಕಾಯಿಲೆ ನಿಜವಾಗ್ಲೂ ಈ ರೀತಿ ಹರಡುತ್ತಾ ಈ ರೂಪ ಇರ್ತದ ಅಂತ ನಮ್ಮೆಲ್ಲ ಮಾಹಿತಿಯನ್ನ ಪಡ್ಕೊಂಡ್ರೆ ಅವ್ರ ಏನ್ ಸಮಸ್ಯೆ ಇರ್ತದ ಆ ಗೊಂದಲಗಳಿಗೆ ನಾವು ತೆರೆ ಎಳಿತೀವಿ. ಹಂಗಾಗಿ ಸುಮ್ಮನೆ ವದಂತಿಗಳನ್ನ ಹರಡ್ತಕ್ಕಂಥದ್ದು ತಪ್ಪು. ಮತ್ತೆ ಮಾಂಸ ಮತ್ತೆ ಮೊಟ್ಟೆ ಈಗಾಗ್ಲೇ ಹೇಳಿದೆ, ಅದನ್ನ ಚೆನ್ನಾಗಿ ಬೇಯಿಸಿಕೊಂಡು ತಿಂತಕ್ಕಂಥದ್ದು, ನಿಮ್ಮ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಸೋಂಕು ನಿವಾರಕಗಳನ್ನ ಬಳಸಿ ಜೈವಿಕ ಸುರಕ್ಷತೆಯನ್ನ ಕಾಪಾಡ್ತಂದ್ರೆ ಏನಂತ ಒಂದು ಸಮಸ್ಯೆ ಉಂಟಾಗೋದಿಲ್ಲ. ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ಅದನ್ನ ತಡೆಯತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ದಂಗಾಗುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ನಾವು ಒಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಅಂತ ಕೇಳಿದೀವಿ, ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಇದೆ, ಅದನ್ನ ನಾವು WHO ಅಂತ ಕರಿತೀವಿ, ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫಾರ್ ಅನಿಮಲ್ಸ್ ಅಂತ. ಇವು ಸಹ ಕಾಲಕಾಲಕ್ಕೆ ಒಂದು ಮಾರ್ಗಸೂಚಿಗಳನ್ನ ಗೈಡ್ಲೈನ್ಸ್ಗಳನ್ನ ರೈತರಿಗಿರ್ಬೋದು ಅಥವಾ ಪಶುವೈದ್ಯರಿಗಿರ್ಬೋದು ಸಂಸ್ಥೆಗಳಿಗೆ ವಿಜ್ಞಾನಿಗಳಿಗೆ ಅವಾಗವಾಗ ಅವರು ಕೊಡ್ತಾ ಇರ್ತಾರೆ, ಬಿಡುಗಡೆ ಮಾಡಿ ನಮಗೆ ಎಚ್ಚರವನ್ನು ಕೊಡ್ತಾ ಇರ್ತಾರೆ ಯಾವ ರೀತಿ ಈ ಕಾಯಿಲೆಯನ್ನ ನಿಯಂತ್ರಿಸಬೇಕು ಅಂತ. ಅದೇ ರೀತಿಯಲ್ಲೂ ಸಹ ನಾವು ಸಹ ಅದನ್ನ ನಡ್ಕೊಂತೀವಿ, ಆ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡ್ತೀವಿ. ಹಾಗಾಗಿ ಈ ಕಾಯಿಲೆ ಆದಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಅಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಒಂದು ಟೆನ್ಷನ್ ಅಥವಾ ಗೊಂದಲವನ್ನ ತಗೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆಗ್ಲೇ ಒಂದ್ ಮಾತು ಬಳಸಿದ್ರಿ, ಚೆನ್ನಾಗಿ ಬೇಯಿಸಿ ನಾವು ಅದನ್ನ ಸೇವನೆ ಮಾಡಬೇಕು ಅಂತ. ಚೆನ್ನಾಗಿ ಬೇಯಿಸೋದು ಅಂತ ಅಂದ್ರೆ ಹೆಂಗೆ ಅಂತ ಹೇಳಿ ಸರ್ ವೈಜ್ಞಾನಿಕವಾಗಿ? ವೈಜ್ಞಾನಿಕವಾಗಿ ಚೆನ್ನಾಗಿ ಬೇಯಿಸೋದು ಅಂದ್ರೆ ಕುದಿಯೋದು ಅಂತ. ಕುದಿಯೋದು ಬಾಯ್ಲಿಂಗ್ ಅಂತೀವಲ್ಲ, ಬಾಯ್ಲಿಂಗ್. ಸಾಮಾನ್ಯವಾಗಿ ಮೊಟ್ಟೆ ಮತ್ತೆ ಮಾಂಸ ಎರಡನ್ನೂ ನಾವು ಬಾಯ್ಲಿಂಗ್ ಟೆಂಪರೇಚರ್ ತಗೊಂಡು ಹೋಗಿ ಹೋಗ್ತೀವಿ 100°C. ಹಂಗಾಗಿ ಆ ಪ್ರಮಾಣದಲ್ಲಿ ಆ ವೈರಾಣುಗಳು ನಾಶ ಆಗ್ತವೆ. ಮುಂಚೆನೆ ಹೇಳಿದಂಗೆ ಅದು ಎನ್ವಲಪ್ಡ್ ಒಂದು ಕವಚ ಪೊರೆ ಎತ್ತರ ಇರ್ತದೆ ಈ ವೈರಾಣುಗಳು. ಇಂಥ ವೈರಾಣುಗಳು ಸಾಮಾನ್ಯವಾಗಿ ಪೊರೆ ಇಲ್ಲದೆ ಇರತಕ್ಕಂಥ ವೈರಾಣುಗಳಿಗಿಂತ ಸೂಕ್ಷ್ಮತೆ ಜಾಸ್ತಿ ಇರ್ತದೆ. ಹಂಗಾಗಿ ನಾವು ಹೆಚ್ಚಿನ ಗೊಂದಲಕ್ಕೆ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೇಯಿಸಿ ಅದನ್ನ ಶುದ್ಧವಾಗಿ ಬಳಸ್ತು ಅಂತಂದ್ರೆ ಯಾವುದೇ ರೀತಿಯಾದಂತ ಟೆನ್ಷನ್ ತಗೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈ ಮೊಟ್ಟೆ ಸೇವನೆಗೆ ಸಂಬಂಧಪಟ್ಟಂಗೆ ನಂದು ಮತ್ತೊಂದು ಪ್ರಶ್ನೆ ಹೇಳಿ ಸರ್. ಹೇಳಿ. ಅಲ್ಲಿ ಹಾಫ್ ಬಾಯ್ಲ್ ಅಂತ ಹೇಳಿ ಒಂದು ಬರುತ್ತೆ, ಮೊಟ್ಟೆಯನ್ನ ಹಾಫ್ ಬಾಯ್ಲ್ ಮಾಡಿ, ಇದು ಸೂಕ್ತವೋ ಅಲ್ವೋ ಈ ಜ್ವರಕ್ಕೆ ಸಂಬಂಧಪಟ್ಟ? ಈ ಜ್ವರಕ್ಕೆ ಸಂಬಂಧಪಟ್ಟಂಗೆ ನಾನು ಆಗ್ಲೇ ಹೇಳಿದೆ, ಬಾಯ್ಲಿಂಗ್ ಟೆಂಪರೇಚರ್ ನ ರೀಚ್ ಮಾಡೋದು ಒಳ್ಳೇದು ಅಂತ. ಹಂಗಾಗಿ ಬಾಯ್ಲ್ ಮಾಡಿ ಬಳಸೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅಂತ ಅಂದ್ರೆ ಇದೇನಾದ್ರೂ ಹಿಂಗೆ ಕೋಳಿ ಜ್ವರದ್ದು ಸಿಂಪ್ಟಮ್ಸ್ ಇತ್ತು ಅಂತ ಅಂದ್ರೆ ಆತರ ಒಂದು ವಿದ್ಯಮಾನ ಇತ್ತು ಅಂತ ಅಂದಾಗ ಅಂತ ಸಂದರ್ಭದಲ್ಲಾದ್ರೂ ಕೂಡ ಚೆನ್ನಾಗಿ ಅವರು ಬೇಯಿಸ್ಕೊಂಡು ತಿನ್ನುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಅಂದ್ರೆ ಯಾವಾಗ ಈ ಒಂದು ಕಾಯಿಲೆ ಬಗ್ಗೆ ಏನೋ ಮಾಹಿತಿ ಇದೆ, ಎಲ್ಲೋ ಹರಡ್ತಾ ಇದೆ ಅಥವಾ ಬಂದಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಇಲ್ಲ, ಈ ಸದ್ಯದಲ್ಲಂತೂ ಇಲ್ಲ. ನಾವು ಅದನ್ನ ಬಹಳ ಎಫೆಕ್ಟಿವ್ ಆಗಿ ಅದನ್ನ ಕಂಟ್ರೋಲ್ ಮಾಡ್ಬಿಡ್ತೀವಿ. ಎಲ್ಲ ಒಂದ್ ಕಡೆ ಹೋದ ವರ್ಷ ನಿಮಗೆ ಗೊತ್ತಿದೆ 2024 ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ಕಾಣಿಸ್ತು, ಬಟ್ ನಮ್ಮ ಹಾಸನದಲ್ಲಿ ಈ ಕಾಯಿಲೆ ಇಲ್ಲ, ಹೋದ ವರ್ಷನೂ ಇಲ್ಲ, ಯಾವಾಗ್ಲೂ ಬಂದಿಲ್ಲ. ಹಂಗಾಗಿ ಇದು ಸುಮ್ನೆ ಗೊಂದಲಕ್ಕೆ ಎಡೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೇಯಿಸ್ಕೊಂತೀವಿ, ಇವನ್ ಹಾಫ್ ಬಾಯಿಲ್ ಮಾಡ್ಕೊಂತು ತಿಂತು ಅಂದ್ರೂ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಅದು ನಮ್ಮ ಮನಸ್ಸಿನಲ್ಲಿ ಬಿಟ್ಟಿದ್ದು, ಅಕಸ್ಮಾತ್ ನಿಜವಾಗ್ಲೂ ಈ ಕಾಯಿಲೆ ಎಲ್ಲೋ ಒಂದ್ ಕಡೆ ಬಂದಿದೆ ಏನಪ್ಪಾ ಮಾಡೋದು ಅಂತ ಆತರ ಟೆನ್ಷನ್ ಏನಾದ್ರು ಒಳಗಾಗದ ಸಂದರ್ಭದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಕೊನೆಯದಾಗಿ ನಮ್ಮ ಕೃಷಿಕರಿಗೆ ಮತ್ತೆ ಬಹಳ ವಿಶೇಷವಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋವ್ರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮೊದಲಿನಿಂದನೂ ಹೇಳಿದೆ ಇದನ್ನ, ಮಾತುಕತೆಯ ಒಂದು ಟೈಟಲೇ ಹಕ್ಕಿ ಜ್ವರ ಮುಂಜಾಗ್ರತೆ ಇರಲಿ ಭಯ ಬೇಡ ಅಂತ ಹೇಳಿದೆ. ತುಂಬಾ ಜನ ಫಾರ್ಮರ್, ನಾವು ರೈತರ ಜೊತೆ ಕೋಳಿ ಸಾಕಾಣಿಕೆದವ್ರ ಜೊತೆ ಮಾತಾಡಿದೀವಿ, ಅವ್ರು ತುಂಬಾ ಜನ ಕಾಲ್ ಮಾಡ್ತಾರೆ, ಬಂದು ಭೇಟಿ ಮಾಡ್ತಾರೆ. ಬಹಳ ಸಂತೋಷದ ವಿಷಯ ಏನು ಅಂತಂದ್ರೆ ಮುಂಚೆನೆ ಬರ್ತಾರೆ, ಸರ್ ಎಲ್ಲ ಕಡೆ ಏನೋ ಹಕ್ಕಿ ಜ್ವರ ಬರ್ತಾ ಇದೆ ಅಂತ ಹೇಳ್ತಾರೆ. ನಾನು ಏನ್ ಮಾಡ್ಲಿ, ನಮ್ಮ ಫಾರ್ಮ್ಗೆ ಬರಬಾರ್ದು ಇದು, ನೀವೇನಾದ್ರು ಹೇಳ್ತು ಅಂದ್ರೆ ನಾ ಸಲಹೆಯನ್ನ ನಾನು ಪಾಲಿಸ್ತೀನಿ ಅಂತ ಬರ್ತಾರೆ. ಅಂತ ಒಂದು ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಅಥವಾ ಬುದ್ಧಿವಂತ ರೈತರು ಇದ್ದಾರೆ ಅಂತಕ್ಕಂಥದ್ದು ಖುಷಿ. ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಫಾರ್ಮ್ನಲ್ಲಿ ಈ ಜೈವಿಕ ಸುರಕ್ಷತೆ ಅದೊಂದು ಬಹಳ ಮುಖ್ಯ. ಯಾಕೆಂದ್ರೆ ಈ ಕಾಯಿಲೆ ಒಂದು ಸಲ ಬಂದ ಮೇಲೆ ಈ ಕಾಯಿಲೆಗೆ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಅಕಸ್ಮಾತ್ ದೃಢಪಡ್ತು ಅಂತ ಅಂದ್ರೆ ಸರ್ ಏನೋ ನಾವು ಅದನ್ನ ನಾಶ ಮಾಡಬೇಕಾಗ್ತದೆ ಹರಡೋದನ್ನ ತಡೆಗಟ್ಟೋದಕ್ಕೆ. ಹಂಗಾಗಿ ಬಾರದೇ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನಾಗ್ಲೇ ಜೈವಿಕ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ. ದಯವಿಟ್ಟು ಅದನ್ನೆಲ್ಲ ನೀವು ಪಾಲಿಸ್ಕೊಳ್ಳಿ, ಸೋಂಕು ನಿವಾರಕಗಳನ್ನ ಸೂಕ್ತವಾಗಿ ಬಳಸ್ಕೊಳ್ಳಿ. ನಮ್ಮ ಹತ್ರ ಬಂತು ಅಂದ್ರೆ ಅದನ್ನ ಯಾವ ರೀತಿ ಬಳಸಬೇಕು, ಎಷ್ಟು ಚದುರ ಅಡಿಗೆ ಎಷ್ಟು ಪ್ರಮಾಣದಲ್ಲಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಬಳಸಬೇಕು ಅಂತ ಮಾಹಿತಿಯನ್ನ ನೀಡ್ತೀನಿ. ನಮ್ಮ ಕಾಲೇಜಿಗೆ ಭೇಟಿ ಮಾಡಬಹುದು ಅಥವಾ ಪಶುವೈದ್ಯರನ್ನ ಭೇಟಿ ಮಾಡಬಹುದು. ಹಂಗಾಗಿ ಈ ಕಾಯಿಲೆಯನ್ನ ನಾವು ತಡೆಗಟ್ಟೋದು ಸಾಧ್ಯತೆ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ತುಂಬಾ ಅನಗತ್ಯವಾದಂತಹ ಒಂದು ಗೊಂದಲಗಳನ್ನ ಮತ್ತು ಭಯವನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಂಗಾಗಿ ಇದು ಮುಂಜಾಗ್ರತೆಯನ್ನು ವಹಿಸಿ ಸೂಕ್ತ ಪ್ರಮಾಣದಲ್ಲಿ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಏನು ಸರ್ಕಾರ ನಮ್ಮಂತ ಸಂಸ್ಥೆಗಳು ಸಹ ಬದ್ಧವಾಗಿದೆ, ರೈತರು ಸಾರ್ವಜನಿಕರು ಸಹ ಸಹಕರಿಸಲಿ ಅಂತಕ್ಕಂಥದ್ದು ನನ್ನ ಒಂದು ಕಿವಿ ಮಾತು. ಕಡೆಯದಾಗಿ ಒಂದು ಪ್ರಶ್ನೆ, ಸಾಮಾನ್ಯವಾಗಿ ಈ ನಾಟಿ ಕೋಳಿ ಸಾಕಾಣಿಕೆದಾರರು ಇರ್ತಾರಲ್ಲ, ಅವರು ನಾಟಿ ಕೋಳಿಗಳಿಗೆ ಬರುವಂತ ಸಾಧ್ಯತೆ ಇಲ್ಲ ಅನ್ನುವಂತ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ನಾಟಿ ಕೋಳಿಯಲ್ಲೂ ಒಂದು ಈ ತಿನ್ನುವವರಲ್ಲಿ ಏನು ಅಂತ ಅಂದ್ರೆ, ಹಕ್ಕಿ ಜ್ವರ ಬಂದಾಗ ನಾವು ನಾಟಿ ಕೋಳಿ ತಿನ್ಬೋಣ ಅದಕ್ಕೆ ಬರೋದಿಲ್ಲ, ಅದರಿಂದ ಇದು ಬರೋದಿಲ್ಲ ಅನ್ನೋದು ಕೂಡ ಇದೆ. ಇದ್ರ ಬಗ್ಗೆ ಈ ತರ ನಂಬಿಕೆ ಇದೆ. ಬಟ್ ಏನ್ ಹೇಳ್ಬೇಕು ಅಂತಂದ್ರೆ, ನಾಟಿ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಈ ಫಾರಂ ಕೋಳಿಗಳಿಗೆ ಹೋಲಿಸ್ತು ಅಂತಂದ್ರೆ ನಾವೇ ನೋಡಿದೀವಿ, ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಅಂದ್ರೆ ಈಗ ಅಲ್ಲಿ ಒಂದು 100%-20% ಕೋಳಿಗಳು ಸಾಯ್ತೋ ಯಾವ್ದೋ ಕಾಯಿಲೆಯಿಂದ ಅಂತಂದ್ರೆ, ಇಲ್ಲಿ ಇನ್ನು ಕಡಿಮೆ ಇರ್ತದೆ, 2-3% ಇರ್ತದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ನಾಟಿ ಕೋಳಿಗಳಲ್ಲಿ ಇದೆ, ಚೆನ್ನಾಗಿದೆ. ಅದರರ್ಥ ಅವಾಗ ಕೋಳಿ ಜ್ವರ ಬರಲ್ಲ ಅಂತಲ್ಲ. ಹಂಗಾಗಿ ನಾನೇನು ಅವಾಗ್ಲಿಂದ ಹೇಳಿದೆ, ಏನ್ ಫಾರ್ಮ್ ಕೋಳಿಗಳಿಗೆ ಏನೇನು ಮಾತನ್ನ ಅನ್ವಯಿಸುತ್ತೋ ಅವಷ್ಟೂ ಸಹ ನಾಟಿ ಕೋಳಿಗಳನ್ನು ಸಾಕಾಣೆ ಮಾಡ್ತಕ್ಕಂಥ ರೈತರಿಗೂ ಸಹ ಅನ್ವಯಿಸುತ್ತೆ. ಅದೇ ರೀತಿಯಾದಂತ ಕಾಯಿಲೆ ಅದಕ್ಕೂ ಬರಬಹುದು, ಕೋಳಿ ಜ್ವರ ನಾಟಿ ಕೋಳಿಗಳಿಗೂ ಬರಬಹುದು. ಹಂಗಾಗಿ ಇಲ್ಲೇನು ಅಂತ ಏನು ಡಿಫ್ರೆನ್ಸಿಯೇಷನ್ ಏನಿಲ್ಲ. ಅಂದ್ರೆ ಬೇಯಿಸ್ಕೊಂಡು ತಿನ್ನಿ ಅಂತ ಹೇಳಿದೆ ಅವಾಗಲೇ ಮೊಟ್ಟೆ ಮತ್ತು ಇದನ್ನ ಮಾಂಸವನ್ನ, ಅದೇ ರೀತಿಯ ನಾಟಿ ಕೋಳಿಗಳ ಮೊಟ್ಟೆ ಮತ್ತು ಮಾಂಸವನ್ನು ಸಹ ಬೇಯಿಸ್ಕೊಂಡೇ ತಿನ್ಬೇಕಾಗತ್ತೆ. ಹಂಗಾಗಿ ಆ ಒಂದು ಯಾವುದೇ ರೀತಿ ಅಂತ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಇದೆ, ಅದರರ್ಥ ಅವುಗಳಿಗೆ ಕೋಳಿ ಜ್ವರ ಬರಲ್ಲ ಅಂತ ಏನಿಲ್ಲ, ಬರೋ ಸಾಧ್ಯತೆ ಇದೆ. ಬಹಳ ಒಳ್ಳೆಯ ಮಾಹಿತಿಯನ್ನ ಈ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಮಾಡಿಕೊಟ್ರಿ. ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಜಾನುವಾರುಗಳಿಗೆ ಬರತಕ್ಕಂಥ ಬೇರೆ ಯಾವುದೇ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ಒಂದು ನಮ್ಮ ಕಾಲೇಜಿಗೆ ಭೇಟಿ ನೀಡಿ, ರೋಗಶಾಸ್ತ್ರದಲ್ಲಿ ನಾನಿರ್ತೀನಿ ಅಥವಾ ನಮ್ಮ ಸಹೋದ್ಯೋಗಿಗಳು ಇರ್ತಾರೆ, ನಿಮಗೆ ಯಾವಾಗಲೂ ಸಹಾಯ ಮಾಡ್ತಾರೆ. ಅಥವಾ ನನ್ನ ನಂಬರ್ ಅನ್ನು ತಗೊಂಡು ಕಾಲ್ ಕೂಡ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9663303688. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 9663303688. ಒಳ್ಳೆದು ಡಾಕ್ಟರ್ ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಕ್ಕಿ ಜ್ವರ ಅಂತ ಅಂದ್ರೆ ಏನು, ಹೇಗೆ ಇದು ಬರುತ್ತೆ, ಯಾವೆಲ್ಲ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ, ಬಾರದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕು, ಬಂದಾಗ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಚಿಕಿತ್ಸೆಯನ್ನ ನೀಡಬೇಕು ಅಥವಾ ಭಯವನ್ನ ಪಡಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹಕ್ಕಿ ಜ್ವರ ಮುಂಜಾಗ್ರತೆ ಇರಲಿ ಭಯ ಬೇಡ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಸಿ ಗಿರೀಶ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪಶುವೈದ್ಯ ದಿವಸ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಓಆರ್ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಅನುರಾಧ ಮತ್ತು ಮೌನೇಶ್ ಕುಮಾರ್ ಛಾವಣಿ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಸುಬ್ರಾಯ ಚೊಕ್ಕಾಡಿ. ನಮಿಸುವೆನು ತಾಯೆ, ಹಸಿರುಡೆಯ ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ಸಪ್ತವರ್ಣದ ಸರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರುಬಿಸಿಲ ಬೇಗೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರುಬಿಸಿಲ ಬೇಗೆ. ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ. ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀರಿ, ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀರಿ. ಸಪ್ತವರ್ಣದ ಸೆರಗ ನೀನು ಹೊರದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಜೀವದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ನೆಲಬಾನ ನಡುವಿರಲಿ ನೀ ಹೊಳೆವ ಕಾನೂ, ನೆಲಬಾನ ನಡುವಿರಲಿ ನೀ ಹೊಳೆವ ಕಾನೂ, ನಿನ್ನ ಆಸರೆ ಇರಲು ಬೇಕು ಬೇರೇನು, ನಿನ್ನ ಆಸರೆ ಇರಲು ಬೇಕು ಬೇರೇನು, ಸಪ್ತವರ್ಣದ ಸರಗ ನೀನು ಕೊನೆದಿರುವೆ, ತಾರೆಗಳ ಪೂಣಿಸುತ್ತ ಮುಗಿಗೇರಿಸಿರುವೇ.